ಕಡಿಮೆ ಮಾಡಿದ ಹಾಗೆ ನೋಡ್ಕೊಳ್ತಾರೆ. ಸರಿ, ಈಗ ತರಕಾರಿಗಳಿಗೆ ಕಾಡು ಪ್ರಾಣಿಗಳ ಹಾವಳಿ ಇಲ್ವೋ? ಈಗ ನೀವು ಮುಂಡಿ ಬೆಳೆಯುವುದು ಅಂತ ಹೇಳಿದ್ರಿ, ಈಗ ಹಂದಿಗಳು ಅಥವಾ ನವಿಲಿನ ಕಾಟವು ಸಾಕಷ್ಟು ಇದೆ. ಆದ್ರೆ ಮುಂಡಿ ಅಂತ ಸಾಧಾರಣ ನಾವು ಬೆಳಕು ಅಂದ್ರೆ ಈ ಮನೆಯ ನಾನು ಹೊರಗಿನ ಲೈಟ್ ರಾತ್ರಿ ಹಾಕಿಯೇ ಮಲಗುವುದು. ಎಲ್ಇಡಿ ಬಲ್ಬ್. ಹೌದು, ಈ ಲೈಟ್ ನ ಬೆಳಕು ಬರುವಲ್ಲಿವರೆಗೆ ಕಾಣುವಲ್ಲಿವರೆಗೆ ಹಂದಿ ಅಷ್ಟು ಬರುದಿಲ್ಲ. ಆಮೇಲೆ ಮುಂಡಿ ನಟ್ಟು ಅದರ ಸುತ್ತ ಈ ಚೂರಿ ಮುಳ್ಳನ್ನು ಸ್ವಲ್ಪ ಒಂದು ನಾಲ್ಕು ಹಾಕಿದ್ರೆ ಬರುದಿಲ್ಲ. ಕಣ್ಣು ಎದುರೇ ಇದ್ರೆ ಏನು ಸಮಸ್ಯೆ ಇಲ್ಲ? ಇಲ್ಲ ಇಲ್ಲ, ತೋಟದ ಒಳಗಡೆ ದೂರ ಎಲ್ಲ ಇದ್ರೆ ಹಂದಿ ತಿಂತದೆ. ನವಿಲಿಗೆ? ನವಿಲು ಇದಕ್ಕೆ ಕೃಷಿ ಯಾವುದು ನಮ್ಮ ಅಲ್ಲ, ಬೆಂಡೆ ಬೆಂಡೆ ಅಲಸಂಡಿಗೆಲ್ಲ ಬರುದಿಲ್ವಾ? ಅದಕ್ಕೆಲ್ಲ ಸ್ವಲ್ಪ ಅದು ಸಹ ಹಾಗೆ, ನಮ್ಮ ಈ ಬಾಗಿಲಿಗೆ ಬರುದು, ಮನೆಯ ಬಾಗಿಲಿಗೆ ಬರುದು ಕಡಿಮೆ. ಸ್ವಲ್ಪ ತೋಟದ ಒಳಗಡೆ ಎಲ್ಲ ಜಾಸ್ತಿ. ತೋಟದ ಒಳಗೆ ತರಕಾರಿ ಯಾವ್ದಿಲ್ಲಲ್ಲ. ಹೌದು ಹೌದು, ನವಿಲದ್ದು ನನಗೆ ದೊಡ್ಡ ಉಪದ್ರೆ ಬರಲಿಲ್ಲ ಅಷ್ಟು. ಒಳ್ಳೆಯದು ಲಕ್ಷ್ಮೀನಾರಾಯಣ ಭಟ್ ಅವರೇ, ಸಾಂಪ್ರದಾಯಿಕವಾಗಿ ಅಡಿಕೆ ಕೃಷಿಯನ್ನು ನೀವು ಮಾಡ್ತಾ ಇದ್ರಿ, ಜೊತೆಗೆ ಅಡಿಕೆ ಒಂದನ್ನೇ ನಂಬಿಕೊಂಡು ಇರಬಾರ್ದು, ಜೊತೆಗೆ ಒಂದಷ್ಟು ಮಿಶ್ರ ಬೆಳೆಯನ್ನು ಕೂಡ ಅಗತ್ಯವಾಗಿ ಸೇರಿಸಬೇಕು ಅಂತ ಉದ್ದೇಶದಿಂದ ನೀವು ಬೇರೆ ಬೇರೆ ಬೆಳೆಯನ್ನು ಬೆಳೀತಾ ಇದ್ರಿ, ಮನೆಯ ಮಟ್ಟಿಗೆ ನೀವು ತರಕಾರಿ ಕೃಷಿಯನ್ನು ಕೂಡ ಮಾಡ್ತಾ ಇದ್ರಿ. ನಿಮ್ಮ ಎಲ್ಲ ಕೃಷಿ ಅನುಭವನ ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಮಿಶ್ರ ಕೃಷಿ ಅನುಭವದ ಕುರಿತು ಲಕ್ಷ್ಮೀನಾರಾಯಣ ಭಟ್ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಈಗ ಅಡಿಕೆಯಲ್ಲಿ ಅಗತ್ಯ ಪೋಷಕಾಂಶಗಳ ಸಮಗ್ರ ನಿರ್ವಹಣೆ ಕುರಿತು ಬ್ರಹ್ಮಾವರ ಕೃಷಿ ವಿಜ್ಞಾನ ಕೇಂದ್ರದ ಕೃಷಿ ವಿಜ್ಞಾನಿ ಡಾಕ್ಟರ್ HS ಚೈತನ್ಯ ಅವರಿಂದ ಮಾಹಿತಿ. ನಮಸ್ಕಾರ. ಇವತ್ತು ನಾನು ಅಡಿಕೆಯಲ್ಲಿ ಅಗತ್ಯ ಪೋಷಕಾಂಶಗಳ ಒಂದು ಸಮಗ್ರ ನಿರ್ವಹಣೆ ಕುರಿತು ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಅಡಿಕೆ ಮಲೆನಾಡು ಮತ್ತು ಕರಾವಳಿ ಪ್ರದೇಶದಲ್ಲಿ ಪ್ರಮುಖ ಬೆಳೆ. ಸಾಧಾರಣ ಒಂದು 65% ಈ ಭಾಗದ ಶೇಕಡ 65% ರೈತರ ಜೀವನೋಪಾಯಕ್ಕಾಗಿ ಈ ಅಡಿಕೆ ಬೆಳೆಯನ್ನು ಅವಲಂಬಿಸಿದ್ದಾರೆ. ಅದರಲ್ಲೂ ಈ ಅಧಿಕ ಮಳೆ ಆಗುವಂಥ ಈ ಪ್ರದೇಶದಲ್ಲಿ ಈ ಮೇಲ್ಮಣ್ಣು ಸವಕಳಿಯಾಗಿ ಹೋಗುವ ಮುಖಾಂತರ ಅಗತ್ಯ ಪೋಷಕಾಂಶಗಳು ಬಸಿದು ಹೋಗ್ತದೆ, ಆಮೇಲೆ ಮಣ್ಣಿನ ಫಲವತ್ತತೆ ಕ್ಷೀಣಿಸ್ತದೆ. ಅಡಿಕೆ ಕೂಡ ಒಂದು ಬಹುವಾರ್ಷಿಕ ಬೆಳೆಯಾಗಿದ್ದರಿಂದ ನಿರಂತರವಾಗಿ ಒಂದು ನಿರ್ದಿಷ್ಟ ಪ್ರಮಾಣದ ಇಳುವರಿಯನ್ನು ಪಡೆಯಲು ನಾವು ಅಗತ್ಯ ಪೋಷಕಾಂಶಗಳನ್ನ ಸಮತೋಲನವಾಗಿ ಪೂರೈಸಬೇಕಾಗ್ತದೆ. ಅದನ್ನು ಸಾವಯವ ರೂಪದಲ್ಲಿ, ರಾಸಾಯನಿಕ ಮತ್ತು ಜೈವಿಕ ಗೊಬ್ಬರಗಳ ರೂಪದಲ್ಲಿ ಸಮಗ್ರವಾಗಿ ಬಳಕೆ ಮಾಡುವುದರಿಂದ ನಾವು ಪ್ರಧಾನ, ಮಧ್ಯಮ ಮತ್ತು ಸೂಕ್ಷ್ಮ ಪೋಷಕಾಂಶಗಳನ್ನು ಅಡಿಕೆ ಗಿಡಗಳಿಗೆ ಒದಗಿಸಲಿಕ್ಕೆ ಆಗ್ತದೆ. ನಾವು ಈಗ ಸಾವಯವ ಗೊಬ್ಬರದ ಬಳಕೆಯನ್ನು ನೋಡುವುದಾದರೆ, ಸಾವಯವ ಗೊಬ್ಬರ ಮಣ್ಣಿನ ಕಣಗಳ ರಚನೆಯನ್ನು ಹೆಚ್ಚಿಸಲು ನೈಸರ್ಗಿಕವಾಗಿ ದೊರೆಯುವ ಸೊಪ್ಪು, ದರಗು ಮತ್ತು ಕೊಟ್ಟಿಗೆ ಗೊಬ್ಬರಗಳನ್ನು ಯಥೇಚ್ಛವಾಗಿ ಬಳಸಿ ಸಾವಯವ ಪ್ರಮಾಣವನ್ನು ಹೆಚ್ಚಿಸಿಕೊಳ್ಬೇಕಾಗ್ತದೆ. ಅದೇ ಹಸಿರೆಲೆ ಗೊಬ್ಬರದ ಗಿಡಗಳಾದ ಗ್ಲಿರಿಸೀಡಿಯಾ, ಡಯಾಂಚ ಮುಂತಾದ ಗಿಡಗಳನ್ನು ತೋಟದ ಬದುವಿನಲ್ಲಿ ಬಳಸಿ ಹಸಿರೆಲೆ ಗೊಬ್ಬರಗಳನ್ನು ನಾವು ಆವಾಗ ಪಡೆದುಕೊಳ್ಳಿಕ್ಕಾಗ್ತದೆ. ಇನ್ನು ಮುಖ್ಯವಾಗಿ ಹೊದಿಕೆ ಬೆಳೆಗಳಲ್ಲಿ ಈ ಫ್ಯುರೇರಿಯಾ ಇರ್ಬೋದು, ಹಾಗೆ ನಮ್ಮ ಮಿಕುನ ಇರ್ಬೋದು, ಆ ರೀತಿ ಏನು ನೆಲದಲ್ಲೇ ಹರಡ್ಕೊಳ್ಳುವಂಥ ಹೊದಿಕೆ ಬೆಳೆಗಳನ್ನ ನಾವು ಬೆಳೆಸಿ ಅದನ್ನು ಮಣ್ಣಿನಲ್ಲಿ ಅದನ್ನು ಸೇರಿಸಿದಾಗ ಈ ಸಾವಯವ ಅಂಶ ಮಣ್ಣಿನಲ್ಲಿ ಹೆಚ್ಚಾಗುವಂಥದ್ದು, ಅದಲ್ಲದೆ ಈ ಇಕ್ಕಳೇನಿದೆ ಅದನ್ನು ತಡೆಗಟ್ಟಲಿಕ್ಕೆ ಕೂಡ ಆಗ್ತದೆ. ನಾವು ಪ್ರತಿ ವರ್ಷ ಪ್ರತಿ ಹೆಕ್ಟರ್ಗೆ ಸರಾಸರಿ 5.5-6 ಟನ್ನಷ್ಟು ತ್ಯಾಜ್ಯ ವಸ್ತುಗಳನ್ನು ಅಡಿಕೆ ತೋಟದಲ್ಲಿ ದೊರೆಯುತ್ತದೆ. ಅವುಗಳನ್ನು ಎರೆಹುಳಗಳ ಮೂಲಕ ಗೊಬ್ಬರ ಆಗಿ ತಯಾರಿಸಿ ಅಥವಾ ಅದನ್ನು ಕಾಂಪೋಸ್ಟ್ ಮಾಡಿಯೂ ಕೂಡ ನಾವು ತೋಟದಲ್ಲಿ ಅದನ್ನು ಉಪಯೋಗಿಸ್ಲಿಕ್ಕೆ ಆಗ್ತದೆ. ಹೀಗೆ ನಾಟಿ ಮಾಡಿದ ಒಂದು 2 ವರ್ಷ ನಂತರ ಪ್ರತಿ ಮರಕ್ಕೆ ಸುಮಾರು 20 kgಯಷ್ಟು ಚೆನ್ನಾಗಿ ಕಳೆತಿರುವಂಥ ಸಾವಯವ ಗೊಬ್ಬರವನ್ನು ಪೂರೈಸಬೇಕಾಗ್ತದೆ. ಈ ಸಾಂದ್ರೀಕೃತ ಸಾವಯವ ಗೊಬ್ಬರಗಳಾದಂಥ ಶೇಂಗಾ ಹಿಂಡಿ ಇರ್ಬೋದು, ಬೇವಿನ ಹಿಂಡಿ ಇರ್ಬೋದು, ಮೀನು ಗೊಬ್ಬರ ಇರ್ಬೋದು, ಮುಂತಾದವುಗಳನ್ನು ಪ್ರತಿ ಮರಕ್ಕೆ 1/4-1 kgಯಷ್ಟು ನಾವು ನೀಡಬೇಕಾಗ್ತದೆ. ನಾವು ಪ್ರಧಾನ ಪೋಷಕಾಂಶಗಳು ಮತ್ತು ರಾಸಾಯನಿಕ ಗೊಬ್ಬರಗಳನ್ನು ಬಳಕೆ ಮಾಡುವುದನ್ನು ನೋಡುವುದಾದರೆ, ಒಂದು ಇಳುವರಿ ನೀಡುತ್ತಿರುವ ಅಡಿಕೆ ಮರಕ್ಕೆ ಸಾಧಾರಣ 100 gramಷ್ಟು ಸಾರಜನಕ, 40 gramಷ್ಟು ರಂಜಕ ಹಾಗೂ 140 gramಷ್ಟು ಪೊಟ್ಯಾಶ್ ಶಿಫಾರಸು ಮಾಡಲಾಗಿದೆ. ಸೊ ಇಷ್ಟು ಪ್ರಮಾಣದ ಗೊಬ್ಬರವನ್ನು ನಾವು 2 ಕಂತುಗಳಲ್ಲಿ ಗಿಡಗಳಿಗೆ ಕೊಡಬೇಕಾಗ್ತದೆ. 1 ಮೇ-ಜೂನ್ ತಿಂಗಳಲ್ಲಿ, ಅದು ಮುಂಗಾರು ಮಳೆ ಬೀಳುವ ಮೊದಲಿಗೆ ಕೊಡಬೇಕಾಗ್ತದೆ. ನಂತರ ಸೆಪ್ಟೆಂಬರ್-ಅಕ್ಟೋಬರಲ್ಲಿ ಮಳೆಗಾಲ ಮುಗಿದ ನಂತರ, ಈ 2 ಸಮಯದಲ್ಲಿ ನಾವು ಏನು ಶಿಫಾರಸು ಮಾಡಿರುವಂಥ ಗೊಬ್ಬರವನ್ನು, ರಾಸಾಯನಿಕ ಗೊಬ್ಬರಗಳನ್ನು ಬೇರೆ ಬೇರೆ ರೂಪದಲ್ಲಿ, ಈಗ ನಮಗೆ ಗೊತ್ತಿರುವಂತೆ ಸಾರಜನಕವನ್ನು ಯೂರಿಯಾ ರೂಪದಲ್ಲಿ ಕೊಡ್ಬೋದು, ರಂಜಕವನ್ನು ಶಿಲಾರಂಜಕ ರೂಪದಲ್ಲಿ ಕೊಡ್ಬೋದು, ಪೊಟ್ಯಾಷನ್ನು ನಾವು ಮ್ಯೂರೇಟ್ ಆಫ್ ಪೊಟ್ಯಾಷ್ ರೂಪದಲ್ಲಿ ಕೊಡ್ಬೋದು. ಈ ರೀತಿ ರಾಸಾಯನಿಕ ಗೊಬ್ಬರಗಳನ್ನ ನಾವು ಗಿಡಗಳಿಗೆ ಒದಗಿಸ್ಲಿಕ್ಕೆ ಆಗ್ತದೆ. ಈಗ ಸಾರಜನಕದ ಪೋಷಕಾಂಶದ ಮಹತ್ವವನ್ನು ನೋಡುವುದಾದ್ರೆ, ಈ ಅಡಿಕೆ ಮರದ ಕಾಂಡ ಮತ್ತು ಸೋಗೆಗಳು ಚೆನ್ನಾಗಿ ಬೆಳೆಯಲು ಸಾರಜನಕ ಸಹಕರಿಸುತ್ತದೆ. ಗಿಡಗಳಿಗೆ ಹಸುರಾದ ಬಣ್ಣವನ್ನು ನೀಡುತ್ತದೆ. ಸಾರಜನಕ ಕೊರತೆಯಿಂದಾಗಿ ಸಸ್ಯಗಳು ಹಳದಿ ಮಿಶ್ರಿತ ತಿಳಿ ಹಸಿರು ಬಣ್ಣಕ್ಕೆ ತಿರುಗಿ ಬೆಳವಣಿಗೆಯು ಕುಂಠಿತಗೊಳ್ಳುತ್ತದೆ. ಸಾರಜನಕವು ಹೆಚ್ಚಾದಲ್ಲಿ ಎಳೆಕಾಯಿಗಳು ಉದುರಿ ಹೋಗಿ ಮರಗಳು ಬಾಂಜೆತನವನ್ನು ಹೊಂದುವ ಸಾಧ್ಯತೆ ಹೆಚ್ಚಿರುತ್ತದೆ. ಸೊ ಸಾರಜನಕವನ್ನು ನಾನು ಆಗಲೇ ಹೇಳಿದಾಗೆ ಯೂರಿಯಾ ಅಥವಾ ಸಂಯುಕ್ತ ಗೊಬ್ಬರಗಳ ಮುಖಾಂತರ ಪೂರೈಸಲಿಕ್ಕೆ ಆಗ್ತದೆ. ಅದೇ ರೀತಿ ರಂಜಕ ಮರದ ಬೇರಿನ ಬೆಳವಣಿಗೆಗೆ, ಅದರಲ್ಲೂ ತುಂತುರು ಬೇರುಗಳು ಅಂತ ಏನು ಹೇಳ್ತೀವಿ ಅದರ ಬೆಳವಣಿಗೆಗೆ ಮತ್ತು ಬೆಳೆಯ ದೃಢತೆಗೆ ರಂಜಕವು ಬಹುಮುಖ್ಯ. ರಂಜಕದ ಕೊರತೆಯಾದರೆ ಮರದ ಬೇರುಗಳು ಮತ್ತು ಮೇಲ್ಭಾಗದ ಬೆಳವಣಿಗೆಯು ಕುಂಠಿತಗೊಳ್ಳುತ್ತದೆ. ಇದರ ಕೊರತೆಯು ತೀವ್ರವಾದಾಗ ಎಲೆಗಳು ಕೆಂಪು ಅಥವಾ ನೇರಳೆ ಬಣ್ಣಕ್ಕೆ ತಿರುಗುವಂಥದ್ದನ್ನು ನಾವು ಕಾಣಬಹುದು. ನಾನು ಮೊದಲೇ ಹೇಳಿದಾಗೆ ಶಿಲಾರಂಜಕ ರೂಪದಲ್ಲಿ ನಾವು ರಂಜಕವನ್ನು ಒದಗಿಸ್ಲಿಕ್ಕಾಗ್ತದೆ. ಹಾಗೆ ಪೊಟ್ಯಾಷಿಯಂ ಬೆಳೆಗಳಲ್ಲಿ ಕ್ರಿಮಿ ಕೀಟ ಮತ್ತು ರೋಗ ರುಜಿನ ವಿರುದ್ಧ ನಿರೋಧಕ ಶಕ್ತಿಯನ್ನು ವೃದ್ಧಿಸುತ್ತದೆ, ಬರ ಸಹಿಷ್ಣುತೆ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಪೊಟ್ಯಾಷ್ನ ಕೊರತೆಯಾದರೆ ಎಲೆಗಳು ಅಂಚು ಒಣಗಿ ತೀವ್ರವಾಗಿ ಇಡೀ ಎಲೆಯು ಒಣಗಿ ಕೆಳಮುಖವಾಗಿ ಉದುರುವಂಥದ್ದನ್ನು ನಾವು ನೋಡ್ಬೋದು. ಹಾಗೆ ಮೊಗ್ಗು ಮತ್ತು ಕಾಯಿಗಳು ಜೊಳ್ಳಾಗುತ್ತದೆ. ಮ್ಯೂರೇಟ್ ಆಫ್ ಪೊಟ್ಯಾಶ್ ರೂಪದಲ್ಲಿ ನಾವು ಅಥವಾ ಕೃಷಿ ತ್ಯಾಜ್ಯಗಳು ಸುಟ್ಟ ಬೂದಿ ಸಂಯುಕ್ತ ಗೊಬ್ಬರಗಳ ಮುಖಾಂತರ ಮರಗಳಿಗೆ ಪೊಟ್ಯಾಷನ್ನು ಒದಗಿಸ್ಲಿಕ್ಕೆ ಆಗ್ತದೆ. ಸೊ ಇನ್ನು ಮುಖ್ಯವಾಗಿ ನಾವು ಮಧ್ಯಮ ಪೋಷಕಾಂಶಗಳ ಪ್ರಾಮುಖ್ಯತೆಯನ್ನು ನೋಡುವುದಾದರೆ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಮತ್ತು ಗಂಧಕ ಅಡಿಕೆಗಳಿಗೆ ಸಂಪೂರ್ಣ ಬೆಳವಣಿಗೆಗೆ ಅವಶ್ಯಕವಾಗಿರುತ್ತದೆ. ಕ್ಯಾಲ್ಸಿಯಂ ಕೊರತೆ ಆದಾಗ ಏನು ಸುಳಿಯ ಬೆಳವಣಿಗೆ ಏನಿದೆ ಅದು ತೀವ್ರವಾಗಿ ಕುಂಠಿತಗೊಳ್ಳುತ್ತದೆ. ಹಾಗೆ ಹೂವು ಮತ್ತು ಮಿಡಿಕಾಯಿಗಳು ಉದುರುತ್ತದೆ. ಮೆಗ್ನೀಷಿಯಂ ಕೊರತೆಯಾದಲ್ಲಿ ಎಲೆಗಳ ತುದಿಯಿಂದ ಮೊಳಮುಖವಾಗಿ ಹಳದಿಯಾಗುತ್ತಾ ಬರುತ್ತದೆ. ಗಂಧಕದ ಕೊರತೆಯಿಂದ ಸಸ್ಯಗಳು ಕುಬ್ಜವಾಗಿ ಕಾಯಿಗಳು ಬಲಿಯುವುದು ತಡವಾಗ್ತದೆ. ಸೊ ಅಧಿಕ ಮಳೆ ಬೀಳುವಂಥ ಪ್ರದೇಶಗಳಲ್ಲಿ ಹುಳಿ ಮಣ್ಣಿನ ತೀವ್ರತೆಯಿಂದ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಷಿಯಂ ಕೊರತೆಯಾಗಿ ಇಳುವರಿ ಕಡಿಮೆಯಾಗುತ್ತದೆ. ಹುಳಿ ಮಣ್ಣು ಆಮ್ಲೀಯತೆಯನ್ನು ನಿವಾರಿಸಲು ಕೃಷಿ ಸುಣ್ಣ, ಡೋಲಮೈಟ್ ಸುಣ್ಣ ಮುಂತಾದವುಗಳು ಮಣ್ಣು ಪರೀಕ್ಷೆ ಮತ್ತು ರಸಸಾರವನ್ನಾಧರಿಸಿ ಪೂರೈಸಬೇಕು. ಸುಣ್ಣವನ್ನು ಬೇಸಾಯಕ್ಕಿಂತ ಕನಿಷ್ಠ 1 ತಿಂಗಳು ಮೊದಲೇ ನೀಡುವುದು ಒಳ್ಳೆಯದು. ನಾವು ಅಡಿಕೆಯಲ್ಲಿ ಸೂಕ್ಷ್ಮ ಪೋಷಕಾಂಶಗಳ ಪಾತ್ರ ಮತ್ತು ಬಳಕೆಯನ್ನು ನೋಡುವುದಾದರೆ ಅಡಿಕೆಯಲ್ಲಿ ಲಘು ಪೋಷಕಾಂಶಗಳಾದ ಕಬ್ಬಿಣ, ಮ್ಯಾಂಗನೀಸ್, ತಾಮ್ರ, ಸತು, ಬೋರಾನ್ ಪ್ರಮಾಣದಲ್ಲಿ ಏರಿಳಿತದಿಂದ ಹಲವು ಬಗೆಯ ನ್ಯೂನತೆಗಳು ಗೋಚರಿಸುತ್ತವೆ. ಮೇಲೆ ತಿಳಿಸಿರುವಂಥ ಪೋಷಕಾಂಶಗಳ ಕೊರತೆಯಲ್ಲಿ ಏನು ಕಾಂಡ ತಿರುಚುವಿಕೆ ಇರ್ಬೋದು, ಅಂಡೊಡಕ ಇರ್ಬೋದು, ಹಸಿಕಾಯಿ ಉದುರುವಿಕೆ ಇರ್ಬೋದು, ಕಾಯಿ ಸೀಳುವಿಕೆ ಇರ್ಬೋದು, ಅದೇ ರೀತಿ ಹಿಡಿಮುಂಡಿಗೆ ರೋಗ ಇರ್ಬೋದು, ಈ ರೀತಿ ತೊಂದರೆಗಳು ನಾವು ಅಡಿಕೆ ಗಿಡಗಳಲ್ಲಿ ನೋಡುವಂಥದ್ದಾಗ್ತದೆ. ಸೊ ಸೂಕ್ಷ್ಮ ಪೋಷಕಾಂಶಗಳನ್ನು ನಿರ್ವಹಿಸಲು ಅಡಿಕೆಗೆ ಸಾಕಷ್ಟು ಪ್ರಮಾಣದಲ್ಲಿ ಸಾವಯವ ಗೊಬ್ಬರಗಳನ್ನು ಪೂರೈಸಬೇಕಾಗ್ತದೆ ಮತ್ತು ಮಣ್ಣು ಪರೀಕ್ಷೆಯನ್ನು ಆಧರಿಸಿ ನಿಗದಿತ ಪ್ರಮಾಣದಲ್ಲಿ ಲಘು ಪೋಷಕಾಂಶಗಳನ್ನು ಪೂರೈಸಬೇಕಾಗ್ತದೆ. ಈ ಲಘು ಪೋಷಕಾಂಶಗಳು ಮಣ್ಣಿನಲ್ಲಿ ಜಾಸ್ತಿ ಆದರೆ ನಂಜಿನ ಲಕ್ಷಣಗಳು ಕೂಡ ಗೋಚರಿಸುತ್ತವೆ. ಸೊ ಇದು ನಾನು ಹೇಳ್ತಾ ಇರುವಂತೆ ಅಡಿಕೆಯಲ್ಲಿ ಒಂದು ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಕುರಿತು ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ನೀವು ಹೆಚ್ಚಿನ ಮಾಹಿತಿಗೆ ನನ್ನ ಫೋನ್ ನಂಬರ್ ಆದಂಥ 9480458083 ಇದರಲ್ಲಿ ಸಂಪರ್ಕಿಸಬಹುದು. ಧನ್ಯವಾದ. ಅಡಿಕೆಯಲ್ಲಿ ಅಗತ್ಯ ಪೋಷಕಾಂಶಗಳ ಸಮಗ್ರ ನಿರ್ವಹಣೆ ಕುರಿತು ಬ್ರಹ್ಮಾವರ ಕೃಷಿ ವಿಜ್ಞಾನ ಕೇಂದ್ರದ ಕೃಷಿ ವಿಜ್ಞಾನಿ ಡಾಕ್ಟರ್ HS ಚೈತನ್ಯ ಅವರಿಂದ ಮಾಹಿತಿಯನ್ನು ಕೇಳಿದಿರಿ. ಈಗ ಮಾರುಕಟ್ಟೆ ಧಾರಣೆ. ಹಳೆ ಅಡಿಕೆ ಕ್ವಿಂಟಾಲಿಗೆ 43,000 ರಿಂದ 50,000 ರೂಪಾಯಿಗಳು, ಹೊಸ ಅಡಿಕೆ 30,000 ರಿಂದ 40,000 ರೂಪಾಯಿಗಳು, ಕೋಕಾ 22,000 ರಿಂದ 25,000 ರೂಪಾಯಿಗಳು, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 6,000 ರಿಂದ 8,300 ರೂಪಾಯಿಗಳು, ತೆಂಗಿನಕಾಯಿ 1ನೇ ವರ್ಗ 1,016,000 ರಿಂದ 20,000 ರೂಪಾಯಿಗಳು, ತೆಂಗಿನಕಾಯಿ 2ನೇ ವರ್ಗ 12,000 ರಿಂದ 15,000 ರೂಪಾಯಿಗಳು, ಅಕ್ಕಿ ಸ್ಥಳೀಯ ಗಿರಣಿ ಬಿಳ್ತಿಗೆ ಕ್ವಿಂಟಾಲಿಗೆ 2,850 ರಿಂದ 3,000 ರೂಪಾಯಿಗಳು, ಕಟ್ಟ ಸಾಂಬಾರ್ ಅಕ್ಕಿ 2,950 ರಿಂದ 3,200 ರೂಪಾಯಿಗಳು, ಕಾಳುಮೆಣಸು ಪ್ರತಿ ಕ್ವಿಂಟಾಲಿಗೆ 38,000 ರಿಂದ 49,000 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಇದರೊಂದಿಗೆ ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಆಕಾಶವಾಣಿ ಮಂಗಳೂರು, ಸಮಯ 7:31.